ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಸ್ವಗತ ಸ್ವಾತಂತ್ರ್ಯ ಸಂಧಿ ಅಥವಾ ಸ್ವತಂತ್ರ ದಾನ ಸಂಧಿ ಅಂತ ಹೆಸರು. 16ನೇ ಸಂಧಿ. ಸ್ವಗತ ಸ್ವಾತಂತ್ರ್ಯ ಗುಣವ ಹರಿ ತೆಗೆದು ಬ್ರಹ್ಮಾದ್ಯರಿಗೆ ಕೊಟ್ಟುದ ಭೃಗುಮುನಿಪ ಪೇಳಿದನು ಇಂದ್ರದ್ಯುಮ್ನ ಕ್ಷಿತಿಪನಿಗೆ ಅಂತ. ಈ ಸಂಧಿಯಲ್ಲಿ ಹೇಳ್ತಕ್ಕಂತಹ ಎಲ್ಲ ಪ್ರಮೇಯಗಳು ಕೂಡ ವಿಷ್ಣು ರಹಸ್ಯದಲ್ಲಿ ಉಕ್ತವಾಗಿರುವಂಥದ್ದು. ಇಲ್ಲಿ ಭೃಗುಮುನಿಗಳು ಇಂದ್ರದ್ಯುಮ್ನ ರಾಜನಿಗೆ ವಿಷ್ಣು ರಹಸ್ಯದಲ್ಲಿ ಹೇಳಿರ್ತಕ್ಕಂಥ ದತ್ತ ಸ್ವಾತಂತ್ರ್ಯ ಆ ವಿಚಾರವನ್ನು ಹೇಳ್ತಾರೆ. ಸ್ವಗತ ಸ್ವಾತಂತ್ರ್ಯ ಪರಮಾತ್ಮ ಬ್ರಹ್ಮಾದಿಗಳಿಗೆ ಕೊಟ್ಟಿರ್ತಕ್ಕಂಥ ವಿವರವನ್ನು ಹೇಳೋದರಿಂದ ಇದು ಸ್ವಗತ ಸ್ವಾತಂತ್ರ್ಯ ದಾನ ಸಂಧಿ ಅಂತಲೂ ಕೂಡ ಇದಕ್ಕೆ ಹೆಸರನ್ನು ಹೇಳ್ತಾರೆ. ಈ ಸ್ವತಂತ್ರದ ವಿಚಾರವನ್ನು ತಿಳಿಸ್ಲಿಕ್ಕೆ ದಾಸರು ಮೂರು ಸಂಧಿಗಳನ್ನು ಹೇಳ್ತಾರೆ. ಒಂದು ಸ್ವಗತ ಸ್ವಾತಂತ್ರ್ಯ ಸಂಧಿ, ಇನ್ನೊಂದು ದತ್ತ ಸ್ವಾತಂತ್ರ್ಯ ಸಂಧಿ, ಮೂರನೇದು ಸರ್ವ ಸ್ವಾತಂತ್ರ್ಯ ಸಂಧಿ ಅಂತ ಮೂರು ಸಂಧಿಗಳನ್ನು ಇಲ್ಲಿ ತಿಳಿಸ್ತಾರೆ. ಮೊದಲನೇ ಪದ್ಯದಲ್ಲಿ ಜೀವರ ಶರೀರದಲ್ಲಿ ಹರಿವಾಯು ಮತ್ತು ಎಲ್ಲ ದೇವತೆಗಳ ವ್ಯಾಪಾರ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನು ತಿಳಿಸ್ತಾರೆ. ಪರಮ ವಿಷ್ಣು ಸ್ವತಂತ್ರ ಮಾಯಾ ತರುಣಿ ವಕ್ಷಸ್ಥಳ ನಿವಾಸಿನಿ ಸರಸಿಜೋದ್ಭವ ಪ್ರಾಣರೀರ್ವರು ಸಚಿವರೆನಿಸುವರು ಸರ್ವಕರ್ಮಗಳಲ್ಲಿ ತತ್ಪ್ರಿಯ ಉರಗಭೂಷಣ ಅಂಕೃತಿತ್ರಯ ಕರೆಸುವರು ಅಮರೇಂದ್ರಾರ್ಕಮುಖ ಇಂದ್ರಿಯ ಪರಿಣಿಸುವರು. ಪರಮ ವಿಷ್ಣು ಸ್ವತಂತ್ರ, ಸ್ವತಂತ್ರೋ ಭಗವಾನ್ ವಿಷ್ಣು. ಈ ಹಂಗರ್ ಮೊದಲಿಗೆ ಸ್ವಾತಂತ್ರ್ಯ ಅಂದರೆ ಏನು ಅಂದರೆ ಗೀತಾ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸ್ತಾರೆ, ಇತರರ ಸಹಾಯ ಇಲ್ಲದೆ ತಾನೇ ತನ್ನ ಕರ್ತೃತ್ವ ಶಕ್ತಿಯನ್ನು ಕ್ರಿಯಾತ್ಮಕವಾಗಿ ಮಾಡಿ ತನ್ನ ಇಚ್ಛಾನುಸಾರ ಕಾರ್ಯ ಮಾಡ್ತಕ್ಕಂಥ ಹೇತು ಅಥವಾ ಕಾರಣರೂಪವಾದ ಗುಣಕ್ಕೆ ಸ್ವಾತಂತ್ರ್ಯ ಅಂತ ಹೆಸರು. ಜೀವರಿಗೆ ಕರ್ತೃತ್ವ ಶಕ್ತಿ ಧನಾದಿ ಹಿಂದೆ ಇದೆ, ಅದು ಕ್ರಿಯಾತ್ಮಕ ಆಗಬೇಕು ಅಂತಾದರೆ ಭಗವಂತನ ಪ್ರೇರಣೆ ಅನ್ನೋದು ಅತ್ಯಗತ್ಯ. ತೇನ ವಿನಾ ತೃಣಮಪಿ ನ ಚಲತಿ. ಆದ್ದರಿಂದ ಸಮಸ್ತ ಜೀವರ ಕರ್ತೃತ್ವವು ಭಗವಂತನ ಅಧೀನ ಆಗಿದೆ, ಅದನ್ನೇ ಪರಾಧೀನ ಕರ್ತೃತ್ವ ಜೀವನದು ಅಂತ ಹೇಳೋದು. ಪರ ಅಂದರೆ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನ ಅಧೀನ, ಈ ರೀತಿಯಾಗಿರೋದು ಜೀವನ ಕರ್ತೃತ್ವ, ಭಗವಂತನದ್ದು ಸ್ವತಂತ್ರ ಕರ್ತೃತ್ವ. ಕರ್ತೃತ್ವ ಅನ್ನೋ ಧರ್ಮ ಜೀವರಲ್ಲಿ ಇರದೇ ಇದ್ದರೆ ಅವನನ್ನು ಚೇತನ ಅಂಥೇಳಿ ವ್ಯವಹಾರ ಮಾಡೋದಕ್ಕೆ ಅಥವಾ ಪರಿಗಣನೆ ಮಾಡೋದಕ್ಕೆ ಆಗಲ್ಲ. ಚೇತನ ಜಡ ಮತ್ತು ಚೇತನಕ್ಕಿರ್ತಕ್ಕಂಥ ವೈಲಕ್ಷಣ್ಯ ಅಂದರೆ ಜಡಕ್ಕೆ ಜ್ಞಾನ ಇಚ್ಛಾ ಪ್ರಯತ್ನ ಇದ್ಯಾವುದೂ ಇಲ್ಲ, ಚೇತನಕ್ಕೆ ಜ್ಞಾನ ಇಚ್ಛಾ ಪ್ರಯತ್ನ ಮಾಡುವಂಥ ಸೌಕರ್ಯವನ್ನು ಭಗವಂತ ಕೊಟ್ಟಿಯಾನೆ. ಭಗವಂತ ತನ್ನಿಂದ ಅಭಿನ್ನವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ವಿಭಾಗ ಮಾಡಿ ಬ್ರಹ್ಮಾದಿ ಸಕಲ ಚೇತನರಿಗೂ ಅವರವರ ಸ್ವರೂಪ ಯೋಗ್ಯತೆ ಅಂತ ಎಷ್ಟೆಷ್ಟು ಭಾಗಗಳನ್ನು ಇಡ್ತಾನೋ. ದತ್ತ ಅಂದರೆ ಕೊಡೋದು ಅಂತ ಅರ್ಥ ಅಲ್ಲ, ಇಡೋದು ಅಂತ. ಅದೇ ಸ್ವಗತ ಸ್ವಾತಂತ್ರ್ಯ ಸಂಧಿ ಅಥವಾ ಸ್ವಾತಂತ್ರ್ಯ ದಾನ ಸಂಧಿ ಅಂತ. ಮೊದಲಿಗೆ ಪರಮಾತ್ಮನ ಪರಿವಾರವನ್ನು ಪರಿಚಯ ಮಾಡಿಕೊಡ್ತಾರೆ. ಪರಮ ವಿಷ್ಣು ಸ್ವತಂತ್ರ, ಪರಮಾತ್ಮ ಸರ್ವೋತ್ತಮ, ಮಾಯಾತುರುಣಿ ವಕ್ಷಸ್ಥಳ ನಿವಾಸಿನಿ, ಲಕ್ಷ್ಮೀದೇವಿ ಪರಮಾತ್ಮನ ವಕ್ಷಸ್ಥಳ ನಿವಾಸಿನಿಯಾಗಿರೋಳು, ಪರಮಾತ್ಮನ ಪತ್ನಿ. ವಿಷ್ಣು ಅಂದರೆ ವ್ಯಾಪಕತ್ವಾತ್ ವಿಷ್ಣು ಅಂತ, ಸರ್ವತ್ರ ವ್ಯಾಪ್ತನಾದವನು ಭಗವಂತ. ಸರಸಿ ಜೋದ್ಭವ ಅಂದರೆ ಚತುರ್ಮುಖ ಬ್ರಹ್ಮದೇವರು, ಪ್ರಾಣ ಅಂದರೆ ಪ್ರಾಣದೇವರು, ಇಬ್ಬರು ಸಚಿವರೆನಿಸುವರು. ಪರಮಾತ್ಮ ಪ್ರಧಾನಮಂತ್ರಿಯಾದರೆ ಇವರು ಮಂತ್ರಿಗಳು ಅಂತ ಕರೆಸ್ಕೋತಾರೆ. ಸರ್ವಕರ್ಮಗಳಲ್ಲಿ ತತ್ಪ್ರಿಯ ಉರಗಭೂಷಣ ಅಹಂಕೃತಿತ್ರಯ ಕರೆಸುವರು ಅಮರೇಂದ್ರ ಅರ್ಕಮುಖ ಇಂದ್ರಿಯ ಪರಿಣಿಸುವರು ಅಂತ. ಲಕ್ಷ್ಮೀದೇವಿ ಪರಮಾತ್ಮನ ವಕ್ಷಸ್ಥಳದಲ್ಲಿ ವಾಸ ಮಾಡ್ತಾಳೆ. ಬ್ರಹ್ಮ ಮತ್ತು ವಾಯುದೇವರಿಬ್ಬರು ಪರಮಾತ್ಮನಿಗೆ ಸರ್ವ ಕಾರ್ಯಗಳಲ್ಲಿ ಪ್ರಿಯರಾಗಿರ್ತಕ್ಕಂಥ ಸಚಿವರು. ಯಾವತ್ತೂ ಪರಮಾತ್ಮನನ್ನು ವಿರೋಧ ಮಾಡಿದ್ದೇ ಇಲ್ಲ. ಮೂಲ ರೂಪದಲ್ಲೇ ಆಗಲಿ, ವಾಯುದೇವರ ಅವತಾರ ರೂಪದಲ್ಲೇ ಆಗಲಿ, ಪರಮಾತ್ಮನ ವಿರೋಧ ಮಾಡುವಂತಹ ಪ್ರಶ್ನೆಯೇ ಇಲ್ಲ. ಬ್ರಹ್ಮದೇವರಿಗೆ ಅವತಾರನೇ ಇಲ್ಲ. ಇನ್ನು ರುದ್ರದೇವರು ತ್ರಿವಿಧ ಅಹಂಕಾರಿಗಳಿಗೆ ಅಭಿಮಾನಿ ಅಂತ, ವೈಕಾರಿಕ ತೈಜಸ ತಾಮಸ. ನಂತರದಲ್ಲಿ ಇಂದ್ರ ಸೂರ್ಯ ಎಲ್ಲರೂ ಕೂಡ ಈ ಶರೀರದಲ್ಲಿ ಅಭಿಮಾನಿಗಳು, ತತ್ವಾಭಿಮಾನಿಗಳು ಅಂತ ಕರೆಸ್ಕೋತಾರೆ. ಪರಮಾತ್ಮ ಒಬ್ಬನೇ ಸರ್ವತಂತ್ರ ಸ್ವತಂತ್ರ, ಅವನ ಚಿತ್ತಕ್ಕೆ ಬಂದ ಕಾರ್ಯ ಮಾತ್ರ ನಡೆಯುತ್ತೆ. ಹರಿಚಿತ್ತ ಸತ್ಯ ನಮ್ಮ ಹರಿಚಿತ್ತ ಸತ್ಯ, ನರ ಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಅಂತ ಪುರಂದರದಾಸು ತಮ್ಮ ಕೃತಿಯಲ್ಲಿ ಹಾಡ್ತಾರಲ್ಲ ಹಾಗೆ. ನರ ಚಿತ್ತಕ್ಕೆ ಬಂದದ್ದು ಅಂದರೆ ಮನುಷ್ಯ ತಾನು ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ. ಹರಿಚಿತ್ತ ಸತ್ಯ, ಪರಮಾತ್ಮ ಸತ್ಯ ಸಂಕಲ್ಪ ಅಂತ. ಆದರೂ ಕೂಡ ನಾವು ಕರ್ಮಗಳನ್ನು ಮಾಡಬೇಕಾದ್ರೆ ಈ ಕಾರ್ಯವನ್ನು ನಾನು ಮಾಡ್ತೀನಿ, ನನ್ನ ಆಲೋಚನೆಯಂತೆ ನಾನು ಪ್ಲ್ಯಾನ್ ಮಾಡಿದ್ದೀನಿ, ಇದೇ ರೀತಿಯಾಗಿ ಮಾಡ್ತೀನಿ, ಇದೇ ರೀತಿಯಾಗಿ ನಾನು ಇಂತಿಂಥ ಕರ್ಮಗಳಿಗೆ ಇಂತಿಂಥ ಫಲವನ್ನು ಪಡ್ಕೋತೀನಿ ಅಂತ ಚಿಂತನೆಯನ್ನು ಮಾಡ್ತೀವಿ. ಜೀವನಿಗೆ ಕರ್ತೃತ್ವ ಶಕ್ತಿ ಇದೆ, ಆದರೆ ಅದು ಪರಾಧೀನ ಕರ್ತೃತ್ವ, ಭಗವಂತನ ಅಧೀನದಲ್ಲೇ ಆ ಕಾರ್ಯ ಅನ್ನೋದು ನಡೆಯೋದು. ಆದರೆ ಜೀವನಿಗೆ ಎಷ್ಟು ವಿಶ್ವಾಸ ಅಂದರೆ ಈ ಕೆಲಸ ನಾನು ಅಂದ್ಕೊಂಡು ಹಾಗೆ ಮಾಡಿದ್ದೀನಿ, ನಾನೇ ಮಾಡಿದ್ದೀನಿ ಅಂತ ಈ ರೀತಿಯಾಗಿ ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಸಾಕ್ಷಿ ಅನುಭವ ಕೂಡ ಜೀವನಿಗೆ ಇರುತ್ತೆ. ಆ ಅನುಭವ ಅನ್ನೋದು ಯಾವತ್ತೂ ಸುಳ್ಳಾಗೋದೇ ಇಲ್ಲ. ನಾನೇನೂ ಮಾಡೋದೇ ಇಲ್ಲ ಅಂದರೆ ನನಗೆ ಯಾಕೆ ಅದರದ್ದು ಪ್ರತಿಫಲ ಬರ್ತಾ ಇದೆ, ರಿಸಲ್ಟ್ ಸಿಗ್ತಾ ಇದೆ? ನೀನು ಮಾಡು ಕರ್ಮವನ್ನು ಅದಕ್ಕೆ ತಕ್ಕಂತೆ ಫಲವನ್ನು ಪಡಿ ಅಂತ ಶಾಸ್ತ್ರ ನಮಗೆ ಬೋಧನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಆದ್ದರಿಂದ ಜೀವನಿಗೆ ಕರ್ತೃತ್ವ ಶಕ್ತಿ ಅನ್ನೋದಿದೆ, ಆದರೆ ಸ್ವತಂತ್ರ ಶಕ್ತಿ ಅಲ್ಲ, ಅದು ಪರಾಧೀನ, ಭಗವಂತ ನಿಯಮನ ಮಾಡಿದಂತೆ ಶಕ್ತಿಯ ಅಭಿವ್ಯಕ್ತಿ ಅಷ್ಟೇ. ಆದ್ದರಿಂದ ಈ ಜೀವರಲ್ಲಿರ್ತಕ್ಕಂಥ ಈ ಕರ್ತೃತ್ವ ಅವನ ಅಧೀನ ಅಲ್ಲ. ಆದ್ದರಿಂದನೇ ಭಗವಂತನ ಆಲೋಚನೆಯಂತೆ ಕಾರ್ಯ ಆಗತ್ತೆ ಹೊರತು ಆ ಜೀವನ ಆಲೋಚನೆಯಂತೆ ಕಾರ್ಯ ಕೈಗೂಡುತ್ತೆ ಅಂತ ಇಲ್ಲ. ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ಅವನ ಸಹೋದರರು, ಹೆಂಡತಿ, ಮಕ್ಕಳು ಯಾರೂ ಕೂಡ ಅವನ ಮಾತನ್ನು ಕೇಳೋದಿಲ್ಲ. ಕೆಲವು ಸಲ ಇವನ ನಿರೀಕ್ಷೆ ಮೀರಿ ಎಲ್ಲರೂ ಕೂಡ ಒಬಿಡಿಯನ್ಸಿ ಅಂದರೆ ಎಲ್ಲರೂ ಇವ್ರ ಮಾತನ್ನು ಕೇಳ್ತಾರೆ. ಅಂದಮೇಲೆ ಅವನ ಅಧೀನವಾಗಿರ್ತಕ್ಕಂಥ ಅವರೆಲ್ಲರೂ ಆಗಿದ್ದಾರೆ, ಇವನು ಅಂದ್ಕೊಂಡಂಗೆ ಕೆಲಸ ನಡಿಬೇಕಾಗಿತ್ತು, ಅವರೆಲ್ಲ ಇವ್ರ ಮಾತನ್ನು ಕೇಳಬೇಕಾಗಿತ್ತು, ಅದ್ಯಾವುದು ಆಲೋಚನೆ ಮಾಡದಂತೆ ಆಗ್ತಾ ಇಲ್ಲ. ಅಥವಾ ಅವನೇ ಸಂಪಾದಿಸಿರ್ತಕ್ಕಂಥ ಆಸ್ತಿ ಅವನ ಕೈ ಬಿಟ್ಟು ಹೋಗುತ್ತೆ, ಇನ್ನೊಬ್ಬರ ಪಾಲಾಗತ್ತೆ. ಅಂದಮೇಲೆ ಏನಾಯಿತು, ಆ ಜಡ ವಸ್ತುವಿನ ಮೇಲೆ ಆಗಲಿ ಚೇತನರಾಗಿರ್ತಕ್ಕಂಥ ಬಂಧು ಬಾಂಧವರು, ಪತ್ನಿ ಪುತ್ರಾದಿಗಳ ಮೇಲೆ ಇವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವತಂತ್ರ ಇಲ್ಲ. ಭಗವಂತ ಅವ್ರನ್ನೆಲ್ಲ ಇವನಿಗೆ ಕೊಟ್ಟಿಯಾನೇ ಸಾಧನೆಗೆ ಸಹಕಾರಿಯಾಗಲಿ ಅಂತ. ತಾನು ಮೊದಲುಗೊಂಡು ಎಲ್ಲರೂ ಕೂಡ ಭಗವಂತನ ಅಧೀನ. ಆ ಭಗವಂತನ ಸಂಕಲ್ಪದಂತೆ ಎಲ್ಲ ಕಾರ್ಯವು ಯಾವ್ಯಾವ ಕಾಲಕ್ಕೆ ಏನೇನು ನಡೀಬೇಕೋ ಅದೇ ರೀತಿಯಾಗಿ ನಡೆಯುತ್ತೆ. ಲಕ್ಷ್ಮೀದೇವಿ ಮಾಯಾತರುಣಿ ವಕ್ಷಸ್ಥಳ ನಿವಾಸಿನಿ, ಪರಮಾತ್ಮನ ವಕ್ಷಸ್ಥಳದಲ್ಲಿ ಇರ್ತಕ್ಕಂಥವಳು. ಇಂತಹ ಲಕ್ಷ್ಮೀದೇವಿ ಜಗತ್ತಿಗೆ ಒಡತಿ, ದೇಶತಃ ಕಾಲತಃ ಪರಮಾತ್ಮನಿಗೆ ಸಮಳು. ಪುರಾತನ ಅಂದರೆ ಪರಮಾತ್ಮ ಹೇಗೆ ಅನಾದಿಯಿಂದ ಇದ್ದಾನೋ ಲಕ್ಷ್ಮೀದೇವಿನೂ ಅನಾದಿ, ಆದರೆ ಅವಳಿಗೆ ನವಯೌವನ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ತರುಣಿ ಅಂತ ಪ್ರಯೋಗವನ್ನು ಮಾಡ್ತಾರೆ. ಬಹಳ ಹಿಂದಿನಿಂದ ಇದ್ದಾರೆ ಅಂತಾದಮೇಲೆ ಅವಳಿಗೆ ಬಹಳ ವಯಸ್ಸಾಗಿದೆ ಅಂತ ಈ ರೀತಿಯಲ್ಲಿ ಲೋಕದಲ್ಲಿ ಅರ್ಥ ಮಾಡ್ಕೋತೀವಲ್ಲ. ದೇಶತಃ ಪರಮಾತ್ಮನಿಗೆ ಸಮಳಾದಮೇಲೆ ಪರಮಾತ್ಮ ಯಾವಾಗಿನಿಂದ ಇದ್ದಾನೋ ಆವಾಗಿಂದನೂ ಲಕ್ಷ್ಮೀದೇವಿನೂ ಇದ್ದಾಳೆ ಅಂತಾದಮೇಲೆ ಈಗ ಬಹಳ ಹಣ್ಣಣ್ಣು ಮುದುಕಿ ಆಗಿರ್ಬೋದು ಲಕ್ಷ್ಮೀದೇವಿ ಅಂತ ನಮಗೆ ಕಲ್ಪನೆಗೆ ಬಂದರೆ ಅದಲ್ಲ ಅನ್ನೋದಕ್ಕೆ ಮಾಯಾದೇವಿ ವಾಸುದೇವರೂಪಿ ಪರಮಾತ್ಮನ ಪತ್ನಿ ತರುಣಿ ನವಯೌವನದಿಂದ ಇರತಕ್ಕಂಥವಳು ಜಗತ್ತಿಗೆ ಒಡತಿ. ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮನ ಆಜ್ಞೆಯಂತೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲ ಕಾರ್ಯಗಳನ್ನು ಕೂಡ ಅವಳು ಮಾಡುವಂತಹ ಸಾಮರ್ಥ್ಯವನ್ನು ಪರಮಾತ್ಮನ ಅನುಜ್ಞೆಯಿಂದ ಹೊಂದಿದ್ದಾಳೆ. ಶ್ರೀಯತ್ ಕಟಾಕ್ಷ ಬಲವತ್ ಎಲ್ಲ ಕಾರ್ಯಗಳನ್ನು ನಾನು ಮಾಡ್ತೀನಿ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ಅದೇ ರೀತಿಯಾಗಿ ಸಾಮಾನ್ಯ ಜೀವರನ್ನು ನಿಯಮನ ಮಾಡೋದಷ್ಟೇ ಅಲ್ಲ, ಬ್ರಹ್ಮಾದಿ ಸಮಸ್ತ ದೇವತಾವೃಂದವನ್ನು ನಿಯಮನ ಮಾಡ್ತಾಳೆ, ಅವರವರಿಗೆ ಅವರವರ ಪದವಿಗಳನ್ನು ಕೊಡ್ತಾಳೆ. ಸ್ವೇಚ್ಛಾನುಸಾರ ಅಂದರೆ ತನ್ನ ಇಚ್ಛೆಯಂತೆ, ಸ್ವೇಚ್ಛಾ ಅಂದರೆ ಮನಬಂದಂತೆ ಅಂತ ಅರ್ಥ ಅಲ್ಲ, ತನ್ನ ಇಚ್ಛೆಯಂತೆ ಸಮಸ್ತ ಪ್ರಪಂಚವನ್ನು ನಿಯಮನ ಮಾಡುವಂತಹ ಸಾಮರ್ಥ್ಯವನ್ನು ಭಗವಂತ ಅವಳಿಗೆ ಕೊಟ್ಟಿಯಾನೆ. ಅವಳು ವಿಷ್ಣು ಪತ್ನಿ, ಅದರಿಂದ ಭಗವಂತನ ಕೃಪಾ ಕಟಾಕ್ಷ ಬಲದಿಂದಲೇ ಎಲ್ಲ ಕಾರ್ಯವನ್ನು ಮಾಡ್ತಾಳೆ. ಅದೇ ಭಗವಂತನ ಇಚ್ಛೆ ಇಲ್ಲದೇ ಇದ್ದರೆ ಅವಳು ಉಸಿರಾಡೋದಕ್ಕೂ ಅಶಕ್ತಳು, ಶಕ್ತಿ ಇಲ್ಲ. ಅವನ ಪ್ರೇರಣೆ ಇಲ್ಲದೆ, ಭಗವಂತನ ಪ್ರೇರಣೆ ಇಲ್ಲದೆ ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿ ಬ್ರಹ್ಮ ರುದ್ರಾದಿಗಳಿಂದ ತೃಣಜೀವರ ಪರ್ಯಂತ ಸಮಸ್ತ ಜಗತ್ತು ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಜಡದಂತೆ ನಿಶ್ಚೇಷ್ಟವಾಗಿ ಬಿದ್ದಿರಬೇಕಷ್ಟೆ. ತೇನವಿನ ತೃಣಮಪಿನ ಚಲತಿ. ಇಂತಹ ಪರಮಾತ್ಮ ಆ ಲಕ್ಷ್ಮೀದೇವಿಯನ್ನು ತನ್ನ ವಕ್ಷಸ್ಥಳದಲ್ಲೇ ಇಟ್ಕೊಂಡಿದ್ದಾನೆ. ತಾನು ಸ್ವರಮಣ ಲಕ್ಷ್ಮೀದೇವಿಯ ಅಪೇಕ್ಷೆ ಸೃಷ್ಟ್ಯಾಧಿಕಾರಿಯಕ್ಕೂ ಇಲ್ಲ ಅವನಿಗೆ. ಆದರೂ ಕೂಡ ಯಾವ ದೇಶದಲ್ಲೂ ಯಾವ ಕಾಲದಲ್ಲೂ ಅವಳನ್ನು ಬಿಟ್ಟಿರೋದಿಲ್ಲ. ಸರಸಿಜೋದ್ಭವ ಅಂದರೆ ಚತುರ್ಮುಖ ಬ್ರಹ್ಮದೇವರು, ಪ್ರಾಣರಿರುವರು ಸಚಿವರೆನಿಸುವರು, ವಾಯುಬ್ರಹ್ಮರು ಸಚಿವರು ಅಂತ ಕರೆಸ್ಕೋತಾರೆ. ಸರ್ವಕರ್ಮಗಳಲ್ಲಿ ತತ್ಪ್ರಿಯರು ಅಂತ. ಬೇರೆ ಇನ್ಯಾವ ದೇವತೆಗಳಿಂದಲೂ ಸಾಧ್ಯ ಆಗದೇ ಇರತಕ್ಕಂಥ ಮೋಕ್ಷದಾನ ಭಗವಂತನ ಆಜ್ಞೆಯಿಂದ ಭಗವಂತನ ಅಧೀನದಲ್ಲಿ ಬ್ರಹ್ಮವಾಯುಗಳಿಗೆ ಮಾತ್ರ ಸಾಧ್ಯ ಇದೆ. ಉದಾಹರಣೆಗೆ ರಾಮಾಯಣದ ಒಂದು ಪ್ರಸಂಗ. ವಿಭೀಷಣ ಶರಣಾಗತನಾಗ್ತಾನೆ ಶ್ರೀರಾಮಚಂದ್ರ ದೇವರಲ್ಲಿ ಬಂದು. ರಾವಣ ಕೊಡುವ ಹಿಂಸೆ, ಅವನು ಮಾಡ್ತಕ್ಕಂಥ ಅನರ್ಥಗಳು, ದುಷ್ಟಕರ್ಮಗಳು ಎಲ್ಲ ನೋಡಿ ಅವನಿಗೆ ಬುದ್ಧಿ ಹೇಳಿ ಇನ್ನೇನು ಬೇರೆ ದಾರಿ ಇಲ್ಲ ಅಂತಾದಾಗ ಆ ರಾವಣನನ್ನು ಪರಿತ್ಯಾಗ ಮಾಡಿ ಶ್ರೀರಾಮಚಂದ್ರನ ಕಡೆಗೆ ಬಂದು ವಿಭೀಷಣ ಶರಣಾಗತನಾಗ್ತಾನೆ. ಆಗ ಎಲ್ಲ ಕಪಿಗಳು ಆ ವಿಭೀಷಣನನ್ನು ತಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳೋದ್ರ ಬಗ್ಗೆ ವಿರೋಧವನ್ನೇ ತೋರಿಸ್ತಾರೆ, ನಾನಾ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡ್ತಾರೆ. ಆದರೆ ಹನುಮಂತ ದೇವರು ವಿಭೀಷಣನನ್ನು ಪಕ್ಷಕ್ಕೆ ಸೇರಿಸ್ಕೊಳ್ಳೋ ವಿಚಾರದಲ್ಲಿ ಸಮ್ಮತಿಯನ್ನು ಸೂಚಿಸ್ತಾರೆ. ರಾಮ ಅದನ್ನು ಅಂಗೀಕಾರವನ್ನು ಮಾಡ್ತಾರೆ. ಹನುಮನ ಮತವೇ ಹರಿಯ ಮತ, ಹರಿಯ ಮತವೇ ಹನುಮನ ಮತ. ಹೀಗೆ ಬ್ರಹ್ಮವಾಯುಗಳು ಭಗವಂತನ ಎಲ್ಲ ಕಾರ್ಯಗಳಲ್ಲಿ ಅವನಿಗೆ ಆಪ್ತ ಸಚಿವರಂತೆ ಇರ್ತಾರೆ. ಇವರು ಜೀವೋತ್ತಮರು. ಪರಮಾತ್ಮನ ಅನಂತರದಲ್ಲಿ, ಪರಮಾತ್ಮನ ಅಧೀನದಲ್ಲಿ ವಿಷ್ಣು ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಮೋಕ್ಷವನ್ನು ಕೊಡಬಲ್ಲಂತಹ ವಿಶೇಷ ಸಾಮರ್ಥ್ಯವನ್ನು ಭಗವಂತ ತಮ್ಮ ಹಿರಿಯ ಮಕ್ಕಳಾಗಿರ್ತಕ್ಕಂಥ ಬ್ರಹ್ಮವಾಯುದೇವರಿಗೆ ಕೊಟ್ಟಿಯಾನೆ. ಉರಗಭೂಷಣ ಅಂದರೆ ರುದ್ರದೇವರು ಅಹಂಕೃತಿ ತ್ರಯರೆನಿಸುವನು, ತ್ರಿವಿಧ ಅಹಂಕಾರಕ್ಕೆ ವೈಕಾರಿಕ, ತೈಜಸ ತಾಮಸ ಅಹಂಕಾರಕ್ಕೆ ಅಭಿಮಾನಿ, ತತ್ವಾಭಿಮಾನಿ ತತ್ವದ ಹೆಸರಿಂದಲೂ ಕೂಡ ಕರೆಸ್ಕೊತಾನೆ. ಅಮರೇಂದ್ರ ಅರ್ಕ ಮುಖರು. ಅಮರೇಂದ್ರ ಅಂದರೆ ದೇವೇಂದ್ರ, ಅರ್ಕ ಅಂದರೆ ಸೂರ್ಯ. ಈ ಎಲ್ಲ ದೇವತೆಗಳು ಕೂಡ ಇಂದ್ರಿಯ ಪರೆನಿಸುವರು ಅಂದರೆ ಇಂದ್ರಿಯಕ್ಕೆ ಪ ಅಂದರೆ ಅಧಿದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಕರೆಸ್ಕೊತಾರೆ. ಈ ಎಲ್ಲ ರುದ್ರಾದಿ ದೇವತೆಗಳು ಕೂಡ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರರಾದವರು. ತತ್ವಾಭಿಮಾನಿ ದೇವತೆಗಳು ಅಂತ ಕರೆಸ್ಕೊಂಡು ತತ್ವಗಳಿಗೆ ನಿಯಾಮಕರಾಗಿರ್ತಾರೆ. ಜೀವರ ಶರೀರದಲ್ಲೂ ಕೂಡ ನಿಯಾಮಕರು. ಆದರೆ ಭಗವಂತನ ಅನುಗ್ರಹ ಇಲ್ಲದೆ ಅದೇ ರೀತಿಯಾಗಿ ಈ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ಇಲ್ಲದೆ ಯಾರೂ ಕೂಡ ಮೋಕ್ಷವನ್ನು ಹೊಂದೋದು ಸಾಧ್ಯ ಇಲ್ಲ. ಉತ್ತಮರ ಅನುಗ್ರಹ ಅನ್ನೋದು ಕೆಳಗಿನವರಿಗೆ ಬೇಕೇ ಬೇಕು. ಕೆಳಗಿನವರಿಗೆ ತಾರತಮ್ಯದಲ್ಲಿ ಯಾರು ಅವರವರು ಇರ್ತಾರೋ ಅವರಿಗೆ, ಮೇಲಿನ ಕಕ್ಷೆಯಲ್ಲಿರುವಂತಹ ದೇವತೆಗಳ ಅನುಗ್ರಹ ಇಲ್ಲದೆ ಮೋಕ್ಷ ಇಲ್ಲ. ಯಾಕೆಂದರೆ ಅವರೆಲ್ಲ ಗುರುಸ್ಥಾನೀಯರು. ಬಿಂಬರೆನೆ ಪರಸೋತ್ತಮರು ಪ್ರತಿಬಿಂಬರೆನೆ ಪರ ಸ್ವಾವರರು ಅಂತ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಈ ಇಂದ್ರಿಯಾಭಿಮಾನಿ ದೇವತೆಗಳು ಕೂಡ ಗಾತ್ರ ಅಥವಾ ಪರಿಮಾಣದಲ್ಲಿ ಪರಮಾಣುವಿನಷ್ಟೇ ಅತ್ಯಂತ ಸೂಕ್ಷ್ಮ ಗಾತ್ರದಿಂದ ಇರತಕ್ಕಂಥವರು. ಹಿಂದೆ ಹೇಳಿದೆ, ವಿಧಿಭವಾದಿ ಸಮಸ್ತ ಜೀವರ ಮೊದಲು ಮಾಡಿ ತೃಣಾಂತ ಜೀವರಳು ಅಧಿಕ ನ್ಯೂನತೆ ಇಲ್ಲ ಎಂದಿಗೂ ಜೀವ ಪರಿಮಾಣ. ಅಂದರೆ ಎಲ್ಲರ ಗಾತ್ರನೂ ಒಂದೇ ರೀತಿಯಾಗಿರುವಂಥದ್ದು. ಅದರ ಸಾಮರ್ಥ್ಯದಲ್ಲಿ ಜ್ಞಾನ ಭಕ್ತಿ ಬಲ ಆನಂದ ಇದರೆಲ್ಲದರಲ್ಲೂ ತಾರತಮ್ಯ ಅನ್ನೋದು ಇದ್ದೇ ಇದೆ. ಗಾತ್ರ ಎಷ್ಟು ಅಂದರೆ ಕುದುರೆ ಬಾಲದ ಕೊನೆಯ ಕೂದಲು ತುದಿ ವಿಭಾಗವ ಮಾಡಿ ಶತವಿದ ಅದರೊಂದನು ನೂರು ಭಾಗವ ಮಾಡಲೆಂತಿಹೋದು ಅಂತ. ಕುದುರೆಯ ಕೊನೆಯ ಕೂದಲನ್ನು ತಗೊಂಡು ಒಂದು ಡಿವೈಡೆಡ್ ಬೈ 10,000 10,000 ಮಾಡಿದ್ರೆ ಎಷ್ಟು, ಅಷ್ಟು ಸೂಕ್ಷ್ಮ ಪರಿಮಾಣ. ಅದೇ ರೀತಿಯಾಗಿ ಇಂದ್ರಿಯಾಭಿಮಾನಿ ದೇವತೆಗಳು ಕೂಡ ಗಾತ್ರದಲ್ಲಿ ಪರಮಾಣುವಿನಷ್ಟೇ ಇದ್ದಾರೆ. ಆದರೂ ಕೂಡ ಭಗವಂತನ ಅನುಗ್ರಹದಿಂದ ಅನಂತಾಂಶಯುಕ್ತರಾಗಿದ್ದು ಅನಂತ ಚೇತನಗಳಲ್ಲಿ ಪ್ರೇರಕರಾಗಿರ್ತಾರೆ. ಯಾಕೆ ಅಂದರೆ ದೇವತೆಗಳೆಲ್ಲ ಸಾಂಶರು, ಏಕಕಾಲದಲ್ಲಿ ಅನೇಕ ಕಡೆ ಇರಬಲ್ಲ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಆದ್ದರಿಂದ ಜೀವರಲ್ಲಿ ನಿಂತು ಮೋಕ್ಷ ಸಾಧನೆಯನ್ನು ಮಾಡಿಸ್ತಾರೆ. ಇಷ್ಟೆಲ್ಲ ಕಾರ್ಯ ಮಾಡಿದರೂ ಕೂಡ ಇದಕ್ಕೆ ಪ್ರತಿಫಲವಾಗಿ ಆ ಜೀವನಿಂದ ಆಗಲಿ ಅಥವಾ ಆಜ್ಞೆ ಮಾಡತಕ್ಕಂಥ ಭಗವಂತನಿಂದ ಆಗಲಿ ಯಾವತ್ತೂ ಏನನ್ನು ಬಯಸೋದೇ ಇಲ್ಲ. ಪರಮಾತ್ಮನಿಂದನೂ ಏನೂ ಬಯಸೋದಿಲ್ಲ, ಕೇವಲ ಭಗವಂತನ ಪ್ರೀತಿ ಅಷ್ಟನ್ನೇ ಮಾತ್ರ ಬಯಸೋರು, ಏಕಾಂತ ಭಕ್ತರು. ಆದರೂ ಕೂಡ ತಮ್ಮ ಪದವಿಗೆ ಬಯಸಿ ರುದ್ರದೇವರು ಕೈಲಾಸಕ್ಕೆ, ಬ್ರಹ್ಮದೇವರು ಸತ್ಯಲೋಕ, ಹೀಗೆ ಅವರವರು ಅವರವರ ಪದವಿಯನ್ನು ಬಯಸಿ ಕಾಮ್ಯಕರ್ಮವನ್ನು ಮಾಡ್ತಾರೆ. ಆದರೂ ಕೂಡ ಅದರಿಂದ ಮೋಕ್ಷಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಬಂಧಕ ಆಗೋದಿಲ್ಲ. ಆ ಪದವಿಯಲ್ಲಿ ಸಿಗ್ತಕ್ಕಂಥ ಎಲ್ಲ ಭೋಗಗಳನ್ನು ಕೂಡ ಭಗವಂತನಿಗೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮ್ಮನ್ನು ಅನುಸಂಧಾನದಿಂದ ಅರ್ಪಣೆಯನ್ನು ಮಾಡ್ತಾರೆ. ಇದೇ ಸರಿಯಾದ ರೀತಿಯಾಗಿರ್ತಕ್ಕಂಥ ವೈರಾಗ್ಯ. ಭೋಗಗಳನ್ನು ತ್ಯಾಗ ಮಾಡೋದು ವೈರಾಗ್ಯ ಅಂತ ಕರೆಸ್ಕೊಳ್ಳಲ್ಲ, ಅದು ದಾರಿದ್ರ್ಯ. ಅದಕ್ಕೆ ಗೋಪಾಲದಾಸರು ಹೇಳ್ತಾರೆ, ವೈರಾಗ್ಯ ಮಾರ್ಗ ಕೇಳು, ದಾರಿದ್ರ್ಯ ಮಾರ್ಗ ಕೀಳು ಅಂತ. ಆದ್ದರಿಂದ ಭೋಗಗಳನ್ನು ಭಗವಂತನಿಗೆ ಅರ್ಪಣೆ ಮಾಡೋದು ಅಂದರೆ ಆ ಭೋಗ ಸಾಮಗ್ರಿಗಳ ಸೃಷ್ಟಿಯ ಹಿನ್ನೆಲೆಯಲ್ಲಿ ಭಗವಂತನ ಅಚಿಂತ್ಯ ಅದ್ಭುತ ಮಹಿಮೆಯ ಸ್ಮರಣೆ, ಆ ಭೋಗ ಸಾಮಗ್ರಿಗಳ ಪ್ರಾಪ್ತಿಯ ಹಿನ್ನೆಲೆಯಲ್ಲಿ ಭಗವಂತನ ಅಚಿಂತ್ಯ ಅದ್ಭುತವಾಗಿರ್ತಕ್ಕಂಥ ಕಾರುಣ್ಯದ ಚಿಂತನೆ. ಅದರಿಂದ ಆ ಭೋಗ ಸಾಮಗ್ರಿಗಳಿಂದ ಸುಖ ಆಗಿದ್ದರಿಂದ ಅಥವಾ ಆನಂದ ಪ್ರಾಪ್ತಿಯಾಗಿದ್ದರಿಂದ ಆ ಹಿನ್ನೆಲೆಯಲ್ಲಿ ಭಗವಂತನನ್ನು ಸ್ಮರಣೆ. ಹೀಗೆ ಆ ವಿಷಯ ಪದಾರ್ಥಗಳ ಭೋಗದ ಸಂದರ್ಭದಲ್ಲಿ ಸೃಷ್ಟಿ, ಪ್ರಾಪ್ತಿ, ಅದರಿಂದ ಆಗ್ತಕ್ಕಂಥ ಆನಂದ, ಈ ಮೂರು ಹಿನ್ನೆಲೆಯಲ್ಲಿ ಅನುಸಂಧಾನ ಮಾಡಿದರೆ ಆಗ ಅದೆಂದೂ ಕೂಡ ಮೋಕ್ಷಕ್ಕೆ ಪ್ರತಿಬಂಧಕ್ಕಾಗೋಲ್ಲ, ಬದಲಿಗೆ ಸಾಧಕನೇ ಆಗ್ತಾ ಇದೆ. ಅದಕ್ಕೆ ಉದಾಹರಣೆ ಕೊಡಬೇಕು ಅಂದರೆ, ದೇವೇಂದ್ರ ತನ್ನ ಪದವಿ ತನಗೆ ಬೇಡ ಅಂದರೆ ಭಗವಂತ ಅದನ್ನು ಸಹನೆ ಮಾಡೋಲ್ಲ. ಅವನಿಗೆ ಸ್ವರ್ಗಾಧಿಪತ್ಯ ಅನ್ನೋದು, ಅದನ್ನು ಬೇಡ ಅಂತ ಹೇಳಿದ್ರೆ ಭಗವಂತ ಅದಕ್ಕೆ ಸಿಟ್ಟು ಮಾಡ್ತಾನೆ ಅಥವಾ ಶಿಕ್ಷೆ ಕೊಡ್ತಾನೆ ಹೊರತು ಭಗವಂತ ಅದನ್ನು ಸಹನೆ ಮಾಡೋಲ್ಲ. ಐತರೆಯ ಉಪನಿಷತ್ತಿನಲ್ಲಿ ಭಗವಂತನ ಆಜ್ಞೆ ಇಂದ್ರನಿಗೆ ಹಾಗೇ ಇದೆ ಅಂತ ತಿಳಿಸ್ತಾರೆ. ಹೀಗೆ ರುದ್ರಾದಿ ದೇವತೆಗಳು ಭಗವಂತನಿಗೆ ಎಲ್ಲ ಕಾರ್ಯಗಳಲ್ಲಿ ನಿಷ್ಠೆಯಿಂದ ಇದ್ದು ಕರ್ತವ್ಯ ನಿರ್ವಹಣೆಯನ್ನು ಮಾಡುವಂಥ ಭೃತ್ಯ ವರ್ಗ ಅಥವಾ ಅಧಿಕಾರಿ ವರ್ಗ, ಅದಕ್ಕೆ ಅವ್ರನ್ನೆಲ್ಲ ಸಚಿವರು ಅಂತ ಕರೆದಿತ್ತು ಅಥವಾ ಭೃತ್ಯ ವರ್ಗ ಅಂಥೇಳಿ. ಅಂತಹ ದೇವತೆಗಳನ್ನು ನಮೋಸ್ತು ತಾತ್ವಿಕ ದೇವಾ ವಿಷ್ಣು ಭಕ್ತಿ ಪರಾಯಣಾ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವಯೇ ವಹಿ ಅಂತ, ಇಂತಹ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಅವರ ಅನುಗ್ರಹವನ್ನು ಪಡ್ಕೊಂಡು ಸನ್ಮಾರ್ಗದಲ್ಲಿ, ಸಾಧನ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ರಿ ಅಂತ ಪ್ರತಿನಿತ್ಯದಲ್ಲೂ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಹೀಗೆ ಆ ಪರಮಾತ್ಮನ ಪರಿವಾರ ದೇವತೆಗಳ ಪರಿಚಯವನ್ನು ಸಂಕ್ಷಿಪ್ತವಾಗಿ ಇಲ್ಲಿ ಮಾಡಿಕೊಡ್ತಾರೆ. ಪರಮ ವಿಷ್ಣು ಅಂದರೆ ಸರ್ವೋತ್ತಮ, ಅವನೇ ಸ್ವತಂತ್ರ. ಮಾಯಾತರುಣಿ ವಕ್ಷಸ್ಥಳ ನಿವಾಸಿನಿ, ಲಕ್ಷ್ಮೀದೇವಿ ಅವನ ಪತ್ನಿ, ವಕ್ಷಸ್ಥಳದಲ್ಲೇ ವಾಸ ಮಾಡ್ತಾಳೆ. ಸರಸಿ ಜೋದ್ಭವ ಪ್ರಾಣರೀರ್ವರು ಸಚಿವರೆನಿಸುವರು, ಬ್ರಹ್ಮವಾಯುಗಳು ಸಚಿವ ಸ್ಥಾನೀಯರು, ಸರ್ವ ಕರ್ಮಗಳಲ್ಲಿ ತತ್ಪ್ರಿಯ, ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದ ಆದವರು. ಉಳಿದವರೆಲ್ಲರೂ ಕೂಡ ಭಗವಂತನ ಆಜ್ಞೆಯಂತೆ ಜೀವರನ್ನು ನಿಯಮನ ಮಾಡತಕ್ಕಂಥವರು ಅಂತ ಈ ರೀತಿಯಾಗಿಲ್ಲಿ ತಿಳಿಸ್ತಾರೆ.